ಏಕಸ್ತಥಾ ಸರ್ವಭೂತಾಂತರಾತ್ಮ ಸಾಮಾನ್ಯವಾಗಿ ಲೋಕಃ ಸ್ವಾತ್ಮನೀಯ ಅವಿದ್ಯೆಯ ಅಧ್ಯಸ್ಥಯ ತಮ್ಮಲ್ಲೇ ಅಜ್ಞಾನದಿಂದಾಗಿ ದುಃಖವನ್ನು ಕಾಮ ಕ್ರೋಧಗಳನ್ನು ರಾಗದ್ವೇಷಗಳನ್ನು ತಮ್ಮ ಮೇಲೆ ತಾವೇ ಹುಟ್ಟಿಸ್ಕೋತಾರೆ ತಮ್ಮ ಮೇಲೆ ತಾವೇ ಹುಟ್ಟಿಸ್ಕೊಂಬೋದು ಏನನ್ನು ರಾಗದ್ವೇಷಗಳನ್ನು ಕಾಮಕ್ರೋಧಗಳನ್ನು ಸ್ವಾತ್ಮನೇ ಅಧ್ಯಸ್ಥಯ ತಮ್ಮ ಮೇಲೆ ತಾವೇ ಆರೋಪಿಸಿಕೊಳ್ಳೋದು ಅಧ್ಯಾಸ ಮಾಡಿಕೊಳ್ಳೋದು ನಮಗೆ ಗೊತ್ತು ಸೀತಾಗೋದಿಲ್ಲ ಅಧ್ಯಾಸ ಆಗೋಗಿರ್ತದೆ ಈಗ ನಾವು ಜೀವಾತ್ಮ ಇದು ಅಧ್ಯಾಸ ನಮ್ಮದೇನಾದರೂ ಪ್ರಯತ್ನ ಇದೆ ಇದರೊಳಗೆ ಪ್ರಯತ್ನ ಮಾಡಿದರೆ ಉಪಾಸನ ಅಂತ ಅರ್ಥ ಹಗ್ಗದಲ್ಲಿ ಹಾವನ್ನು ಭಾವಿಸ್ತೇವೋ ಹಾವನ್ನು ಕಾಣ್ತೇವೆ ಹಗ್ಗದಲ್ಲಿ ಹಾವನ್ನು ಕಂಡರೆ ಹಾವನ್ನು ಭಾವಿಸಿದರೆ ವ್ಯತ್ಯಾಸ ಇದೆ ಹಗ್ಗದಲ್ಲಿ ಹಾವನ್ನು ಕಂಡರೆ ನಮ್ಮ ಪ್ರಯತ್ನ ಏನೂ ಇಲ್ಲ ಅದು ಹಾವಾಗಿ ಕಾಣಿಸ್ತಾ ಇದೆ ಯಾರು ಹೇಳ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ತನಕ ಯಾಕೆ ಹೋಗ್ತೀಯಪ್ಪ ನಿಮ್ಮ ಮನೆಯಲ್ಲಿ ಊಟಕ್ಕೆ ಹಗ್ಗ ಹಾಕಿದಲ್ಲ ಆ ಹಗ್ಗವನ್ನೇ ಹಾವು ಅಂತ ಅದಕ್ಕೆ ಇಲ್ಲೇ ನೈವೇದ್ಯ ಮಾಡು 10 ರೂಪಾಯಿ ತೆಗೆದು ಡಬ್ಬಿಯಲ್ಲಿ ಹಾಕಿಡು ಇದಕ್ಕೇನಂತಾರೆ ಉಪಾಸನ ಅಂತ ಆದರೆ ಹಗ್ಗವನ್ನು ಪರಿಪಾಟಾಗಿ ಮಬ್ಬುಗತ್ತಲೆಯಲ್ಲಿ ನಮ್ಮ ಪ್ರಯತ್ನ ಏನೂ ಇಲ್ಲದೇನೆ ಹಾವನ್ನಾಗೆ ನಾವು ಕಾಣ್ತೀವಲ್ಲ ಅದು ಭಾವಿಸೋದಲ್ಲ ಅದು ಅಧ್ಯಾಸ ಮಾಡೋದು ಆರೋಪ ಮಾಡೋದು ಜೀವಾತ್ಮ ಸ್ವರೂಪದ ಅಜ್ಞಾನದಿಂದಾಗಿ ತನ್ನ ಮೇಲೆ ತಾನೇ ಆರೋಪಿಸಿಕೊಳ್ತಾನೆ ಕಾಮ ಕ್ರೋಧಗಳನ್ನು ರಾಗದ್ವೇಷಗಳನ್ನು ಆರೋಪಿಸ್ಕೊತಾನೆ ಈಗ ಆರೋಪಿಸಿಕೊಂಡು ದುಃಖಂ ಅನುಭವತಿ ದುಃಖವನ್ನು ಅನುಭವಿಸ್ತಾನೆ ನೋವುಗಳನ್ನು ಮೊನ್ನೆ ಹೇಳಿದ್ದೀನಿ ದುಃಖ ಅಂದರೆ ಕಣ್ಣೀರು ಮಾತ್ರ ದುಃಖ ಅಲ್ಲ ಗೊತ್ತಾಗಲಿಲ್ವೋ 10 ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ 100 to 10 ಅಳುವವರಲ್ಲಿ ದುಃಖಿಸುವವರಲ್ಲಿ 100 to 10 ಮಾತ್ರ ಕಣ್ಣೀರು ತೆಗೀತಾರೆ ಇನ್ನು 90 ಕಣ್ಣೀರು ತೆಗೆಯೋಂಗಿಲ್ಲ ಆದ್ದರಿಂದ ಅವ್ರು ದುಃಖಿಗಳಲ್ಲ ಹೇಳ್ರಿ ಕಣ್ಣೀರು ಬರುದಿಲ್ಲಲ್ಲ 10% ಜನ ಮಾತ್ರ ಕಣ್ಣಲ್ಲಿ ನೀರು ಹಾಕ್ತಾರೆ ಇನ್ನು 90% ಜನ ಕಣ್ಣಲ್ಲಿ ನೀರು ಹಾಕೋದಿಲ್ಲ ಆದರೂ ಅವರು ದುಃಖಿಗಳೆಂದು ಪರಿಗಣಿಸಲ್ಪಡುತ್ತದೆ ಅರ್ಥಾತ್ ದುಃಖಕ್ಕಾಗಿ ಕಣ್ಣಲ್ಲಿ ನೀರು ತೆಗಿಬೇಕು ಅಂತ ಏನು ನಿಯಮ ಇಲ್ಲ ದುಃಖಂ ಅನುಭವತಿ ಅತೃಪ್ತ ಭಾವಂ ಅನುಭವತಿ, ಅಲ್ಪತ್ವ ಭಾವಂ ಅನುಭವತಿ, ಅಭದ್ರತಾ ಭಾವಂ ಅನುಭವತಿ. ಈವನ್ ವೆನ್ ಯು ಸೇ ನನ್ನ ಮಾತು ಏನು ನಡೀತದಪ್ಪ, ಇಟ್ ಇಸ್ ಆಲ್ಸೋ ದುಃಖ. ನನ್ನ ಕಾಳಜಿ ಯಾರು ಮಾಡ್ತಾರಪ್ಪ, ಅವ್ರವ್ರಿಗೆ ಅವ್ರವ್ರದೇ ಕಾಳಜಿ ಇದೆ ಅಂತ ನೀ ಹೇಳುವಾಗಲೇ ಅದರೊಳಗೆ ದುಃಖದ ಗೆರೆ ಇರ್ತದೆ. ಈ ಆಶ್ರಮದೊಳಗೆ ನಾವು ಅನಾಥ ಆಗಿಬಿಟ್ಟೇನೆ ನೋಡಪ್ಪ. ಗಾಯತ್ರಿ ನಗರ ಆಶ್ರಮಕ್ಕೊಬ್ರು ಬಂದಾಗ ತಾವ ವೃದ್ಧಾಶ್ರಮ ಕಟ್ಟ್ಯಾರ, ತಮ್ಮದ ಮನೆಯೆಲ್ಲ ತ್ಯಾಗ ಮಾಡಿ ವೃದ್ಧಾಶ್ರಮ ಕಟ್ಟಿ ಆ ವೃದ್ಧಾಶ್ರಮ ಹೋಗಿದ್ದುಕೊಂಡು ಯಾಕೋ ಈ ವೃದ್ಧಾಶ್ರಮ ಸರಿ ಇಲ್ಲ ಅಂತ ಹೊರಗೆ ಬಂದ್ರೆ ಹೆಂಗಿರ್ತದೆ? ಬರೀ ಹೊರಗೆ ಬರೋದು ಇಷ್ಟೇ ಅಲ್ಲ, ತಮ್ಮದೇ ಆದ ವೃದ್ಧಾಶ್ರಮದ ಬಗ್ಗೆ ತಾವೇ ಅಪಪ್ರಚಾರ ಮಾಡಿದ್ರೆ ಹೇಗಿರ್ತದೆ? ಬ್ಯಾಂಕಿನಲ್ಲಿದ್ದ ಡೆಪಾಸಿಟ್ಸು, ಮನೆಯೊಳಗಿರೋ ಬಂಗಾರ, ಮನೆ, ಅದನ್ನು ಎಲ್ಲವನ್ನು ಯಾರಿಗೂ ಹೇಳದ ಕೇಳದ ದಾನ ಮಾಡಿಬಿಟ್ಟಾರೆ. ತಮ್ಮ ಪೆನ್ಷನ್ ಕೂಡ ಇನ್ನೊಬ್ಬರ ಹೆಸರಲ್ಲಿ ಬರೆದಿಟ್ಬಿಟ್ಟಾರೆ. ಆಮೇಲೆ ಹೇಳ್ತಾರೆ ಬಂದು, ಪರವಿದ್ಯೆ ಪಾಪ ತಲೆನೋ ಅವಳು ಮೂರು ಮಾಡಿ ಹತ್ತಬೇಕು. ಅಲ್ಲಿ ಲಿಫ್ಟ್ ಇತ್ತು, ವಾನಪ್ರಸ್ಥವಾಗ ಫಸ್ಟ್ ಕ್ಲಾಸಲ್ಲಿ ಲಿಫ್ಟ್ ಇತ್ತು. ಆ ಲಿಫ್ಟ್ನಾಗ ಹೋಗ್ಬೋದಾಗಿತ್ತು ಬರಬಹುದಾಗಿತ್ತು. ಇಲ್ಲಿ ಮೂರು ಮೆಟ್ಲ ಮೂರು ಮಾಡಿ ಹತ್ತಿ ಮೇಲೆ ಬಂದು ಪರವಿದ್ಯೆ ಹೇಳ್ತಾರೆ, ನನಗೇನು ಬೇಡ, ಒಂದು ಆರಡಿ ಕಾಟು, ಒಂದು ಬೆಡ್, ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಬಿಟ್ರೆ ಸಾಕು, ಉಳಿದ್ರೆ ನಾನು ನೋಡ್ಕೊತೀನಿ. ಬ್ಯಾಡ್ರಿ, ಭಾಳ ಕಷ್ಟ ಆಗ್ತದೆ ನಮಗೆ, ನಾವು ಯಾರೂ ಇಲ್ಲಿ ಇರುವುದಿಲ್ಲ, ನಿಮ್ಮ ಸಹಾಯಕ್ಕೆ ಬೇಕಾಗ್ತದೆ. ಏ ಏನಿಲ್ಲ, ನನ್ನ ಸಹಾಯ ನಾನೆಲ್ಲ ಹುಡ್ಕೋತೀನಿ. ಆದ್ರೆ ಅಲ್ಲಿ ಹೋಗಂಗಿಲ್ಲ. ಯಾಕೆ? ಏ ಅಲ್ಲಿ ಜನ ಎಲ್ಲ ಭಾಳ ಹೊಲಸಿದ್ದಾರೆ, ಜಗಳಾಡ್ತಾರೆ, ನಾ ಅಂದ್ರೆ ಎಲ್ಲರಿಗೂ ಕೇರ ಇಲ್ಲ, ನಾ ಎಲ್ಲರಿಗೂ ಬೇಡಾಗ್ಬಿಟ್ಟೇನೆ. ಅಲ್ಲಿ ಕಣ್ಣಾಗ ನೀರು ತಗದ್ರು ನನಗೆ ಯಾರಿಲ್ಲ, ದುಃಖ. ನಾನಂದ್ರೆ ಎಲ್ಲರಿಗೂ ಬೇಡಾಗೇನಿ, ದುಃಖ. ನನ್ನ ಜೊತೆ ಯಾರೂ ಮಾತಾಡೋದಿಲ್ಲ, ದುಃಖ. ದುಃಖಂ ಅನುಭವತಿ, ತಾನೇ ಅಧ್ಯಾಸ ಮಾಡಿಕೊಂಡು ತನ್ನ ಅಧ್ಯಾಸದಿಂದಾಗಿ ತಾನೇ ದುಃಖಿಸ್ತಾ ಇರ್ತಾನೆ. ಇದು ಸರ್ವೇ ಸಾಮಾನ್ಯ ರೋಗ, ಕ್ಯಾನ್ಸರ್ಗಿಂತ ದೊಡ್ಡದಿದು. ಕ್ಯಾನ್ಸರ್ ಈ ಜನ್ಮದಲ್ಲಿ ಮಾತ್ರ ಒಂದ್ಸಲ ಬಂದು ಹೋದೀತು, ಆದರೆ ಈ ರೋಗ ಜನ್ಮ ಜನ್ಮಾಂತರಗಳಿಂದ ಇದೆ, ನಮ್ಮ ಜೊತೆನೇ ಇದೆ. ನತು ಸಾ ಪರಮಾರ್ಥತಃ ಸ್ವಾತ್ಮನಿ, ಈ ದುಃಖಗಳು ಯಾವೂ ಕೂಡ, ಈ ನೋವುಗಳು ಯಾವೂ ಕೂಡ ಆತ್ಮನೇ, ಆತ್ಮನಲ್ಲಿ ಇವು ಇಲ್ಲ. ಯಥಾ ರಜ್ಜು ಶಕ್ತಿ ದೋಷ ಉರಗ ಕೋಶ ಶುಕ್ತಿಕ ಉಷರ ಗಗನೇಶು ಸರ್ಪರಜತ ಉದಕ ಕಮಲಾನಿ ಉದಕಮಲಾನಿ ರಜ್ಜುವಾದೀನಾಂ ಸ್ವತಃ ದೋಷರೂಪಾಣಿ ಸಂತಿ. ಹೇಗೆ ಇವೆಲ್ಲ ದೋಷಗಳು ರಜ್ಜು ಇತ್ಯಾದಿಗಳಲ್ಲಿ, ಸರ್ಪ ಇತ್ಯಾದಿ ದೋಷಗಳು ರಜ್ಜು ಇತ್ಯಾದಿಗಳಲ್ಲಿ ಸ್ವತಃ ನ ಸಂತಿ, ಅವು ಇಲ್ಲವೋ, ಅವುಗಳ ಸಂಸರ್ಗವೂ ಆಗಿಲ್ಲವೋ, ಅವಷ್ಟು ವಿಪರೀತ ಬುದ್ಧಿ ಅಧ್ಯಾಸ ನಿಮಿತ್ತ ತೂ, ಅವು ವಿಪರೀತವಾದ ಬುದ್ಧಿಯಿಂದ ಅಧ್ಯಾಸವಾಗಿದ್ದರಿಂದಾಗಿ ದೋಷವತ ವಿಭಾವ್ಯಂತೆ, ದೋಷಗಳು ಇದ್ದಂತೆ ಕಾಣ್ತವೆ, ಆದರೆ ಆ ದೋಷಗಳು ಯಾವೂ ಕೂಡ ರಜ್ಜು ಇತ್ಯಾದಿಗಳಲ್ಲಿ ಇಲ್ಲ. ನ ತದ್ದೋಷೈಹಿ ತೇಷಾಂ ಲೇಪಃ, ಆ ದೋಷಗಳಿಂದ ಕಿಂಚಿತ್ತು ಲೇಪನ ಆ ರಜ್ಜು ಇತ್ಯಾದಿಗಳಿಗೆ ಇಲ್ಲ. ಅಧ್ಯಾಸ ಬಾಹ್ಯಾಹಿತೇ, ಅವೆಲ್ಲವೂ ಹೊರಗೆ ಹೊರಗೇ ಇಳ್ತಾವೆ, ಸರ್ಪದ ದೋಷ ಹೊರಗೆ ಇದೆ, ರಜ್ಜುವನ್ನು ಪ್ರವೇಶ ಮಾಡಿಲ್ಲ. ರಜ್ಜುವಿನ ಸಾರಿ ಸರ್ಪದ ದೋಷ ರಜ್ಜುವನ್ನು ಪ್ರವೇಶ ಮಾಡಿಲ್ಲ. ಇವೆಲ್ಲ ನೀಲಿ ಬಣ್ಣ, ಕೆಂಪು ಬಣ್ಣ, ಮಲ ಇವೆಲ್ಲ ಮಸುಕಾಗಿವೆ. ಇವು ಯಾವೂ ಕೂಡ ಆಕಾಶವನ್ನು ಪ್ರವೇಶ ಮಾಡಿಲ್ಲ. ಇದು ಯಾಕೋ ಕಪ್ಪು ಬೆಳ್ಳಿದೆ, ಇದು ಬೆಳ್ಳಗಿರೋ ಬೆಳ್ಳಿ ಅಲ್ಲ. ಆದ್ದರಿಂದ ಈ ದೋಷ, ಬೆಳ್ಳಿಯ ದೋಷ ಆ ಕಪ್ಪೆ ಚಿಪ್ಪಿಗೆ ಅಂಟುಕೊಂಡಿದೆಯೋ? ಇಲ್ಲ. ಅವೆಲ್ಲ ವಿಪರೀತ ಬುದ್ಧಿ ಅಧ್ಯಾಸ ಬಾಹ್ಯಾಗಿದೆ. ತಥಾ ಆತ್ಮನಿ ಸರ್ವ ಲೋಕ ಕ್ರಿಯಾಕಾರಕ ಫಲಾತ್ಮಕಂ ವಿಜ್ಞಾನಂ ಸರ್ಪಾದಿಸ್ಥಾನೀಯಂ ವಿಪರೀತಂ ಅಧ್ಯಸ್ಯ ತನ್ನಿಮಿತ್ತಂ ಜನ್ಮ ಮರಣಾದಿ ದುಃಖಂ ಅನುಭವತಿ. ಆ ವಾಕ್ಯ ತೋರಿ. ತಥಾ ಆತ್ಮನಿ ಸರ್ವ ಲೋಕ ಕ್ರಿಯಾಕಾರಕ ಫಲಾತ್ಮಕಂ ವಿಜ್ಞಾನಂ ಸರ್ಪಾದಿಸ್ಥಾನೀಯಂ ವಿಪರೀತಂ ಅಧ್ಯಸ್ಯ ತನ್ನಿಮಿತ್ತಂ ಜನ್ಮ ಜರಾಮರಣಾದಿ ದುಃಖಂ ಅನುಭವತಿ. ಸರ್ವಾಲೋಕ ಅದೇ ಪ್ರಕಾರ ಆತ್ಮನಲ್ಲಿ ಕರ್ಮ, ಕಾರ್ಯ ಮತ್ತು ಅವುಗಳ ಫಲ ಇವುಗಳಿಂದ ಕೂಡಿದಂತಹ ಏನು ವಿಜ್ಞಾನ ತಿಳುವಳಿಕೆಗಳನ್ನು ಸರ್ಪಾದಿಸ್ಥಾನೀಯಂ ವಿಪರೀತಂ ರಜ್ಜುವಿಗಿಂತ ವಿರುದ್ಧವಾದಂತಹ ಸರ್ಪದ ಗುಣಗಳು ಇದ್ದಂತೆ ಆತ್ಮನಿಗೆ ವಿರುದ್ಧವಾದ ಈ ಕ್ರಿಯಾ ಕಾರಕ ಫಲ ಗುಣಗಳನ್ನು ಅಧ್ಯಸ್ಯ ಅಧ್ಯಾಸ ಮಾಡಿಕೊಂಡು ತನ್ನಿಮಿತ್ತಂ ಆ ಕಾರಣದಿಂದಾಗಿ ಜನ್ಮ ಜರಾ ಮರಣಾದಿ ದುಃಖಂ ಅನುಭವತಿ. ಹುಟ್ಟು ಸಾವುಗಳಿಂದ ಕೂಡಿದ ದುಃಖದ ಸಾಗರದಲ್ಲಿ ಮುಳುಗಿರುತ್ತಾರೆ. ಅನುಭವತಿ ಅನುಭವಿಸ್ತಾ ಇರ್ತಾರೆ. ನ ತು ಆತ್ಮ ಸರ್ವಲೋಕಾತ್ಮಾಪಿ ಸನ್ನ ವಿಪರೀತ ಅಧ್ಯಾರೋಪ ನಿಮಿತ್ತೇನ ಲಿಪ್ಯತೆ ಲೋಕದುಃಖೇನ ಲೋಕದುಃಖೇನ ನ ಲಿಪ್ಯತೆ. ಈ ಲೋಕದಲ್ಲಿರುವ ಯಾವ ದುಃಖಗಳ ರಾಶಿಯಾಗಲಿ ಈ ದುಃಖ ರಾಶಿಗಳಿಂದ ಕಿಂಚಿತ್ತೂ ಅಂಟಿಕೊಂಡಿರುವುದಿಲ್ಲ ಆತ್ಮ. ಸರ್ವಲೋಕಾತ್ಮ ಅಪಿ ಎಲ್ಲೆಲ್ಲಿಯೂ ಈ ಆತ್ಮನೇ ಇದ್ದಾಗ್ಯೂ ಕೂಡ ಸಣ್ಣ ಎಲ್ಲೆಲ್ಲಿಯೂ ಈ ಆತ್ಮನೇ ಇದ್ದಾಗ್ಯೂ ಕೂಡ ವಿಪರೀತ ಅಧ್ಯಾರೋಪ ನಿಮಿತ್ತೇನಲ್ಲಿ ನ ಲಿಪ್ಯತೆ ಲೋಕದುಃಖೇನ. ಈ ತದ್ವಿರುದ್ಧವಾದಂತಹ ಯಾವ ವಿಪರೀತ ಓಕೆ ವಿಪರೀತ ಅಧ್ಯಾರೋಪ ತದ್ವಿರುದ್ಧವಾದಂತಹ ಏನು ಆರೋಪವನ್ನು ಮಾಡಿಕೊಂಡಿದ್ದಾನು. ತದ್ವಿರುದ್ಧ ಅಂದ್ರೆ ಏನು? ಇದ್ದುದ್ದೇ ಒಂದು, ಇದ್ದುದ್ರ ವಿರುದ್ಧವಾದದ್ದು ಆರೋಪ. ಇದ್ದುದ್ದು ಹಗ್ಗ, ತದ್ವಿರುದ್ಧವಾದಂತಹ ಆರೋಪ ಅಂದ್ರೆ ಏನು? ಹಾವು. ಇದ್ದುದ್ದು ಮರುಭೂಮಿ, ತದ್ವಿರುದ್ಧವಾದದ್ದನ್ನು ಆರೋಪ. ಆರೋಪ ಅಂತ ಯಾಕೆ ಕರಿತೀವಿ ಅಂದರೆ ಅದರಲ್ಲಿ ಇಲ್ಲ. ಅದು ಅಲ್ಲಿ ಇಲ್ಲ ಆದರೂ ಕೂಡ ಭ್ರಮಿಸಲ್ಪಟ್ಟಿದೆ. ಭ್ರಮಿಸುವಾಗ ನಾ ಭ್ರಮಿಸ್ತಾ ಇದ್ದೇನೆ ಅನ್ನುವ ಎಚ್ಚರವೂ ಇರುವುದಿಲ್ಲ. ನಾ ಭ್ರಮಿಸ್ತಾ ಇದ್ದೇನೆ ಅಂತ ಎಚ್ಚರಿದ್ರೆ ಅದು ಭ್ರಮ ಅಲ್ಲ, ಅದು ಉಪಾಸನ. ಭಾವಿಸೋದು ಭ್ರಮ ಆಗ್ತದೆ. ಭಾವವನ್ನು ಭಾವಿಸಬೇಕಾಗುತ್ತದೆ. ಭ್ರಮ ತದ್ವಿರುದ್ಧವಾಗಿರ್ತದೆ, ಭಾವವೂ ಕೂಡ ತದ್ವಿರುದ್ಧವಾಗಿರಲಿಕ್ಕೆ ಸಾಕು. ಆದರೆ ಭಾವವನ್ನು ಭಾವಿಸುವಾಗ ಪ್ರಯತ್ನ ಇರುತ್ತೆ. ಭ್ರಮೆಯನ್ನು ಭ್ರಮಿಸುವಾಗ ಅಪ್ರಯತ್ನ. ವ್ಯತ್ಯಾಸ. ಭ್ರಮಿಸಿದ್ದು ದುಃಖಕ್ಕೆ ಕಾರಣವಾದೀತು, ಭಾವಿಸಿದ್ದು ದುಃಖಕ್ಕೆ ಕಾರಣವಾಗುವುದಿಲ್ಲ. ಭಾವಿಸಿರ್ತೀಯ, ಬೇಡ ಬಿಡು ನಾನು ಭಾವಿಸೋದಿಲ್ಲ ಅಂದ್ಬಿಟ್ರೆ ಮುಗಿದೋಯ್ತು, ಕೆಲಸ ಮುಗಿದೋಯ್ತು. ಅವನು ಭಾರಿ ಸಿಟ್ಟಿನವನು ಅಂತ ಭಾವಿಸಿದ್ದೆ, ಅದು ನನ್ನ ಭಾವನೆ. ನಾನು ಇವತ್ತಿನಿಂದ ಆ ಥರ ಭಾವಿಸೋದಿಲ್ಲ, ಮುಗಿದೋಯ್ತು. ಅವನು ಸಿಟ್ಟಿನವನೇ ಎಂದು ಭ್ರಮಿಸಿದ್ದೆ. ಭ್ರಮಿಸುವಾಗ ಅವನ ಸಿಟ್ಟಿನವನು ಅಂತ ನಾ ಯಾವ ಪ್ರಯತ್ನ ಮಾಡಿ ಭ್ರಮಿಸಲಿಲ್ಲ. ಅವನ ಬಗ್ಗೆ ನನಗೆ ಭ್ರಮೆ ಉಂಟಾಗಿ ಬಿಡುತ್ತೆ. ಇದನ್ನು ವಿಡ್ರಾ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇದನ್ನು ವಾಸ್ತವಿಕತೆ ಏನು ಅನ್ನೋದನ್ನು ತಿಳ್ಕೊಂಡೇ ಇದನ್ನು ಕಳ್ಕೋಬೇಕು. ಜ್ಞಾನದಲ್ಲಿ ಭ್ರಮಾನಿವೃತ್ತಿ, ಅಜ್ಞಾನದಿಂದಾಗಿ ಭ್ರಮೆ ಆಗಿದ್ದರಿಂದ ಜ್ಞಾನದಲ್ಲಿ ಭ್ರಮಾನಿವೃತ್ತಿ. ಪ್ರಯತ್ನಪಟ್ಟು ಭಾವಿಸಿದ್ದರಿಂದ ಪ್ರಯತ್ನದಿಂದ ಅದನ್ನು ಕಳೆದುಕೊಳ್ಳಬಹುದು. ಕಳೆದುಕೊಳ್ಳೋದು ಅಂದರೆ ಏನು? ಭಾವದ ಬಗ್ಗೆ ಮಾತಾಡ್ತಾರಲ್ಲ, ಭ್ರಮ. ಭ್ರಮಿತವಾದದ್ದನ್ನು ಕಳೆದುಕೊಳ್ಳೋದು ಅಂದರೆ ಏನು? ಅದನ್ನು ಭ್ರಮ ಅಂತ ಗುರುತಿಸ್ಬಿಟ್ರೆ ಅದು ಕಳೆದುಕೊಂಡಂತೆಯೇ. ಭ್ರಮೆಯನ್ನು ಭ್ರಮೆಯೆಂದು ಗುರುತಿಸಬೇಕು, ಏಕೆಂದರೆ ಸರ್ಪವು ಭ್ರಮಿತ. ಈ ಭ್ರಮಿತವಾದ ಸರ್ಪ ಹಾವನ್ನು ಬಿಟ್ಕೊಟ್ಟು ಹೊರಗೇನೇ ಇದೆ. ಸಾರಿ, ಹಗ್ಗವನ್ನು ಬಿಟ್ಕೊಟ್ಟು ಹೊರಗೇನೇ ಇದೆ. ಅರ್ಥಾತ್ ಹಗ್ಗದ ಒಳಗಾಗಲಿ ಹಗ್ಗದ ಜೊತೆ ಆಗಲಿ ಹಾಸು ಹೊಕ್ಕಾಗಿಲ್ಲ, ಹೊರಗೇನೇ ಇದೆ. ಅರ್ಥ ಅದ್ರ ಜೊತೆ ಕೂಡ್ಕೊಂಡಿಲ್ಲ, ಹೊರಗೇನೇ ಇದೆ. ಹೊರಗಿರುವ ಈ ಭ್ರಮೆಯನ್ನು ಹೊರಗೇನೆ ಇಟ್ಟುಬಿಟ್ರೆ ಏನಾಯ್ತು? ಕಳ್ಕೊಂಡಂಗಾಯ್ತು. ಇಲ್ಲ, ಲೋಕ ದುಃಖೇನ ನ ಲಿಪ್ಯತೆ, ಇದರ ಅರ್ಥ ಏನು ಅಂತ ಮುಂದೆ ಹೇಳ್ತಾರೆ. ಕುತಃ ಬಾಹ್ಯ, ಹೊರಗಿರುವುದು ಹೊರಗೇನೆ ಉಳಿತಲ್ಲಪ್ಪ, ಅದನ್ನೇ ಕಳ್ಕೊಂಬೋದು ಅಂತ. ಹೊರಗಿರುವುದನ್ನು ಒಳಗೆ ತಂದಿದ್ದಿ, ಅದು ಭ್ರಮಿಸಿತ್ತು, ಅದು ಭ್ರಮ. ಈ ಭ್ರಮ ಹೆಂಗೋಯ್ತು ಅಂದರೆ ಹೊರಗಿರುವುದನ್ನು ಹೊರಗೇನೆ ಉಳಿತಲ್ಲಪ್ಪ, ಆಯ್ತು ಹೋಯ್ತು. ಹೀಗೆ ಎಷ್ಟೋ ನಾವು ಮಾಡ್ತೀವಿ. ಹೊರಗಿರುವ ಪ್ರತಿಬಿಂಬವನ್ನು ಹೊರಗೆ ಇಡ್ತೇವೋ ಇಲ್ಲ? ಕನ್ನಡಿಯಲ್ಲಿಯ ಪ್ರತಿಬಿಂಬ ಹೊರಗಿರುವ ಪ್ರತಿಬಿಂಬವನ್ನು ಹೊರಗೆ ಇಡ್ತೇವೇನು? ಒಳಗೆ ತೋತೇವ, ಒಳಗೆ ತೊಗೊಂಡ್ರೆ ತಲೆ ಕೆಟ್ಟು ಹೋಗ್ತದೆ. ಈಗ ನನ್ನ ಬಲಗೈ ಅಲ್ಲ ಎಡಗೈ ಆಗಿರ್ತದೆ, ನನಗೆ ಎಡಗಿವಿ ಅಲ್ಲಿ ಬಲಗಿವಿ ಆಗಿರ್ತದೆ, ತಲೆ ಕೆಟ್ಟು ಹೋಗ್ತದೆ. ನಮ್ಮ ತಲೆ ಇನ್ನೂ ಯಾಕೆ ಕೆಟ್ಟಿಲ್ಲ ಅಂದರೆ ಅದನ್ನು ಹೊರಗೆ ಹೊರಗೆ ಇಟ್ಟೀವಿ. ಹಾಗೆ ಭ್ರಮಿತವಾದ ಸರ್ಪವನ್ನು ಭ್ರಮ ಅಂತ ಗುರುತಿಸ್ಬಿಡಿ. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳು, ಕರ್ಮ, ಅಕರ್ಮ, ವಿಕರ್ಮ, ಧರ್ಮ, ಅಧರ್ಮ, ಪುಣ್ಯ, ಪಾಪ, ರಾಗ, ದ್ವೇಷ, ಬೇಕು, ಬೇಡ, ಇಷ್ಟ, ಅನಿಷ್ಟ, ಎಲ್ಲ ಪೇರ್ ಆಫ್ ಅಪೋಸಿಟ್ಸ್, ತದ್ವಿರುದ್ಧಗಳು ಎಲ್ಲ ಇವು ಶಬ್ದಗಳು, ಇವನ್ನೆಲ್ಲವನ್ನು ಒಟ್ಟು ಸೇರಿ ಗಂಟು ಹಾಕಿ ಇದು ಭ್ರಮಾ. ಹೊರಗಿಟ್ಬಿಡ್ರು, ಹೊರಗೆ ಸಾರಿ ಹೊರಗಿಡುವುದಲ್ಲ, ಹೊರಗಿಡುವುದಂದ್ರೆ ಏನು, ಒಳಗಿನಿಂದ ತೆಗೆದು ಹೊರಗೆ ಒಳಗೆ ಹೋಗಿದೆ, ಸರ್ಪ ಹಗ್ಗದೊಳಗೆ ಹೋಗಿದೆ. ಸರ್ಪ ಹಗ್ಗದೊಳಗೆ ಹೋಗಿತ್ತು ಅಂದರೆ ತೆಗೆದು ನಿಂದೇನು ಕೆಲಸ ನಡಿ ಆಚೆಗೆ ಹೋಗ, ನನ್ನ ಹಗ್ಗೊಂದ ಬೇಕಾಗಿದೆ ಅಂತ. ಈ ಜೀವಾತ್ಮ ಪರಮಾತ್ಮನ ಒಳಗೆ ಹೋಗಿಲ್ಲ, ಹಾಸುಹಕ್ಕಾಗಿಲ್ಲ. ರಜ್ಜು ಆದಿವತ್ ಇವ ವಿಪರೀತ ಬುದ್ಧಿ ಅಧ್ಯಾಸ ಬಾಹ್ಯ ಹಿ ಸಹ ಇತಿ. ಇದಷ್ಟು ಕೂಡ ಅಧ್ಯಸ್ತವಾಗಿದೆ. ಆ ಅಧ್ಯಸ್ತವಾಗಿರುವಂತಹ ಸರ್ಪಗಳು ಹೇಗೆ ಒಳಗೆ ಹೋಗದೆ ಹೊರಗೆನೇ ಇವೆ, ಹಾಗೆಯೇ ಈ ಅಧ್ಯಸ್ತವಾದಂತಹ ಜೀವಾತ್ಮ ಕರ್ತ ಭೋಕ್ತ ಇವನು ಹೊರಗೆನೇ ಇದ್ದಾನೆ. ಒಳಗಿವನಿಗೆ ಜಾಗನೇ ಇಲ್ಲ, ಒಳಗಿವನು ಪ್ರವೇಶ ಆಗುವ ಸಾಧ್ಯತೆಯೂ ಇಲ್ಲ, ಪ್ರವೇಶ ಆಗಿಯೇ ಇಲ್ಲ. ಈ ಕ್ಷಣ ನೀನು ನನ್ನಂಥ ದುಃಖಿ ಪ್ರಪಂಚದೊಳಗೆ ಯಾರೂ ಇಲ್ಲ, ಅಂಥ ಮಹಾ ದುಃಖಿ ನಾನು ಅಂತಲೇ ಹೇಳಿದರೂ ಅದು ಯಾವುದೂ ನಿನ್ನ ಆತ್ಮನಿಗೆ ಸ್ಪರ್ಶ ಆಗಿಲ್ಲ. ಸ್ಪರ್ಶ ಆಗುವ ಸಾಧ್ಯತೆಯೂ ಇಲ್ಲ. ಏಕೆಂದರೆ ನಾನು ದುಃಖಿ ಅನ್ನುವ ನಿನ್ನ ಹೇಳಿಕೆ ಇದು ಭ್ರಮಿತವಾದ ಹೇಳಿಕೆ. ಹಾರಾಡ್ಕೊಂಡು ಹೇಳೇನ್ರಿ, ನೀ ಹಾರಾಡ್ಕೊಂಡು ಹೇಳು, ತೂರಾಡ್ಕೊಂಡು ಹೇಳು. ಕೆಲವರು ಹಾರಾಡ್ಕೊಂಡು ಹೇಳ್ತಾರೆ, ಕೆಲವರು ತೂರಾಡ್ಕೊಂಡು ಹೇಳ್ತಾರೆ. ಕುಡಿದಾಗ ತೂರಾಡ್ಕೊಂಡು ಹೇಳ್ತಾರೆ, ನಾ ದುಃಖಿ ನಾ ದುಃಖಿ. ನೀ ಹೆಂಗೆ ಹೇಳ್ಕೋ, ಜನರಿಗೆ ಹೆಂಗೆ ತೋರಿಸ್ಕೋ. ಈ ದುಃಖ ಇದು ಆತ್ಮನಿಗೆ ಸ್ಪರ್ಶ ಕೂಡ ಆಗಿಲ್ಲ. ಸಿಂಪಲ್ ಲಾಜಿಕ್ ಇದೆ, ಸ್ವಲ್ಪ ನೋಡಿ. ಸ್ವಲ್ಪ ಇಷ್ಟ ಹಾರಾಡಿಕೊಂಡು ನೀ ಹೇಳಿದಿಲ್ಲ ದುಃಖವನ್ನು. ನಿನಗಿಷ್ಟವಾದದ್ದು ನಿನಗೆ ಅನಿಷ್ಟವಾದದ್ದು, ಅದು ನಿನಗೆ ಅನಿಷ್ಟ ಯಾಕೆ ಅಂದರೆ ಅದು ನೀನಲ್ಲ. ಇವನು ಹೋಗ್ತಾನೆ ಡಾಕ್ಟರ್ ಹತ್ರ ಹಾರಾಡಿಕೊಂಡು ತೂರಾಡಿಕೊಂಡು ಉರುಳಾಡ್ಕೊಂಡು ಹೋಗ್ತಾನೆ. ಸಾ ಡಾಕ್ಟ್ರೇ ಹೊಟ್ಟೆ ನೋವು, ಡಾಕ್ಟ್ರೇ ಹೊಟ್ಟೆ ನೋವು. ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ, ಹೊಟ್ಟೆಯಲ್ಲಿ ಗಂಟು ಬೆಳೆದದಪ್ಪ, ಟ್ಯೂಮರ್ ಇದೆ, ಅದಕ್ಕೆ ಇಷ್ಟು ನೋವಾಗ್ತಾ ಇದೆ ನಿಮಗೆ. ಆ ಟ್ಯೂಮರ್ ಯಾಕೆ ನೋವು ಮಾಡಬೇಕು ಅದು ನನಗೆ? ಹೊಟ್ಟೆಯಲ್ಲಿ ಕರಳದನೋ ಇಲ್ಲ ನೋವು ಮಾಡ್ತೀನೋ? ಹೊಟ್ಟೆಯಲ್ಲಿ ಲಿವರ್ ಕಿಡ್ನಿ ಅವನೋ ಇಲ್ಲ ಅವ ನೋವು ಮಾಡಿದ್ವಿನ? ಜೊತೆಗೆ ಇದೊಂದಿರಲಿ ಬಿಡು, ಇದೊಂದಿರಲಿ ಬಿಡು. ಯಾಕಪ್ಪ ಇದು ನನ್ನ ಸ್ವಭಾವ ಅಲ್ಲ. ದುಃಖ ನಾನು ಯಾಕೆ ವಿರೋಧ ಮಾಡ್ತೀನಿ? ಅದು ನನ್ನ ಸ್ವಭಾವ ಅಲ್ಲ. ಹಾಗೆ ನನ್ನ ಸ್ವಭಾವ ಏನಾಗಾದ್ರೆ ಅದರ ವಿರುದ್ಧವೇ ನನ್ನ ಸ್ವಭಾವ. ಆನಂದವು ನನ್ನ ಸ್ವಭಾವ, ನನ್ನ ಆನಂದವನ್ನು ಕೆಡಿಸ್ತಾ ಇದೆ ಇದು. ಯಾವುದು ಈ ದುಃಖ ನನ್ನ ಆನಂದವನ್ನು ಕೆಡಿಸ್ತಾ ಇದೆ. ನಾನು ಚೆನ್ನಾಗಿದ್ದೆ, ಲಿವರ್ ಕಿಡ್ನಿ ಎಲ್ಲ ಚೆನ್ನಾಗಿಟ್ಕೊಂಡು ಇದ್ದೆ ನಾನು. ಆದರೆ ಈ ಟ್ಯೂಮರ್ ಬಂದು ಏನು ಮಾಡ್ತಾ ಇದೆ, ನಾನು ಸಹಜವಾಗಿ ಚೆನ್ನಾಗಿರೋದನ್ನು ಕೆಡಿಸ್ತಾ ಇದೆ. ತೆಗಿರಿ ಡಾಕ್ಟರ್, ಮೊದಲು ಅದನ್ನು ಆಪ್ರೇಷನ್ ಮಾಡಿ ತೆಗಿರಿ. ಅವರು ಹಾಗೆ ಹೇಳ್ತಾರೆ. ಇನ್ನು ಒಂದು ಗಂಟೆ ಲೇಟಾಗಿ ಬಂದಿದ್ದೆ ಅಂದರೆ ಡಮ ಹಂಗೆ ಹೇಳ್ತಾರೆ ಅವರು. ಎಲ್ಲ ಪೇಷಂಟ್ಸಿಗೂ ಎಲ್ಲರದು ಇದೇ ಉತ್ತರ, ಇನ್ನು ಒಂದು ಅಗದಿ ಲಾಸ್ಟ್ ಮಿನಿಟ್ ಬಂದರು ನೋಡಿರಿ, ಒಂದು ಇನ್ನು ಒಂದು ದಿವಸ ಲೇಟ್ ಆಗಿತ್ತು ಅಂದರೆ ಮುಗಿದಿತ್ತು, ನಮ್ಮ ಕೈ ಮೀರ್ತಿತ್ತು. ಆಮೇಲೆ ಇವ್ರು ಬಂದು ನನಗೆ ಹೇಳ್ತಾರೆ, ಸ್ವಾಮೀಜಿ ನಿಮ್ಮ ಅನುಗ್ರಹದಿಂದ ಕರೆಕ್ಟ್ ಟೈಮಿಗೆ ತೊಗೊಂಡು ಹೋದ್ವಿ, ನನಗೆ ಹಿಂದೆ ಮುಂದೆ ಎಲ್ಲ ಗೊತ್ತಲ್ಲ, ನಾನು ಸುಮ್ಮನೆ ಇದ್ದೆ, ಇನ್ನೇನು ಮಾಡಲಿಕ್ಕೆ ಆಗ್ತದೆ. ಆದ ಬಳಿ ಮಾ ದೇವರು ಒಳ್ಳೆ ಟೈಮಿಗೆ ತೊಗೊಂಡು ಅವಕಾಶ ಮಾಡಿಕೊಟ್ಟ. ಇವು ಯಾವೂ ನಮ್ಮ ಒಳಗೆ ಪ್ರವೇಶ ಆಗೇ ಇಲ್ಲ. ದುಃಖಿತ್ವ ಸುಖಿತ್ವ ಜೀವಾತ್ಮ ಭಾವ ನಾನು ಆತ್ಮ ಇವೆಲ್ಲವುಗಳಿಂದಲೂ ಮುಕ್ತನಾಗಿದ್ದೇನೆ. ಅದೇ ವಿಷಯನ ಮುಂದುವರಿಸ್ತಾರೆ. ಏಕೋವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಕ್ಕರೋತಿ ತಮಾತ್ಮಸ್ತಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನ ನೇತರೇಷಾಂ. ತಮ್ ಆತ್ಮಸ್ಥಂ ಕರೆಕ್ಷನ್ ಮಾಡ್ಬೋದು. ವಶಿ ಆತ್ಮ ಏಕ ಆತ್ಮ ವಶಿ ಆತ್ಮ ಸರ್ವಭೂತಾಂತರ ಏಕರೂಪಂ ಬಹುಧಾ ಕರೋತಿ ಸಮಸ್ತ ಜೀವಭೂತರಾಶಿಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತಹ ತನ್ನ ಹೊರತುಪಡಿಸಿ ಬೇರೆ ಇಲ್ಲದೇ ಇದ್ದಂತಹ ಏಕಃ ಒಂದೇ ರೂಪವನ್ನು ಅನೇಕವನ್ನಾಗಿ ಮಾಡಿಕೊಂಡಂತೆ ಇದ್ದಾನೋ, ಇವಷ್ಟು ಅವನ ಅಬ್ಜೆಕ್ಟಿವ್ಸ್ಗಳು, ಅವನ ವಿಶೇಷಣಗಳು. ರೂಪಾನೇ ಇಲ್ಲ ಆತ್ಮನಿಗೆ, ಆದರೆ ಅನೇಕ ರೂಪಗಳಾಗಿ ಇದ್ದಂತೆ ತೋರ್ತಾರೆ. ಅದಕ್ಕಾಗಿ ಇದ್ದಂತೆ ಅಂತ ನಾನು ಹೇಳಿದ ಶಬ್ದ, ಅನೇಕ ರೂಪಗಳಾಗಿ ಇದ್ದಂತೆ ತೋರ್ತಾನೆ. ಏಕರೂಪಂ ಬಹುದಾ ಅನೇಕ ರೂಪಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಸಮಸ್ತ ಜೀವಭೂತ ರಾಶಿಗಳನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಅಂತಹ ಆತ್ಮನನ್ನು ತಂ ಆತ್ಮಸ್ಥಂ ಅಂತಹ ಮೇಲೆ ಹೇಳಿದ ಮೊದಲನೇ ಆತ್ಮ ತಮ್ಮಲ್ಲೇ ಆತ್ಮಸ್ಥಂ ತಮ್ಮಲ್ಲಿಯೇ ಧೀರಾಹ ಏ ಯಾವ ಧೀರರು ತಮ್ಮಲ್ಲಿಯೇ ಅನುಪಶ್ಯಂತಿ ಕಾಣುತ್ತಾರೋ, ಹೇಗೆ ಕಂಡ್ರೂ ಏನೋ ಜಿಜ್ಞಾಸ ಮಾಡಬೇಕದು, ಅವರಿಗೆ ತೇಷಾಂ ಸುಖಂ ಅವರ ಸುಖ ಅವರಿಗೆ, ಶಾಶ್ವತಂ ಸುಖಂ ಅವರಿಗೆ ಶಾಶ್ವತವಾದ ಸುಖವು ಪ್ರಾಪ್ತವಾಗುತ್ತದೆ, ನ ಇತರೇಷಾಂ ಇತರರಿಗೆ ಅಲ್ಲ, ಅವರಿಗೆ ಶಾಶ್ವತವಾದ ಸುಖ ಇತರರಿಗೆ ಅಲ್ಲ. ಸಮಸ್ತ ಜೀವಭೂತರಾಶಿಗಳ ಇವನ ಹಿಡಿತದಲ್ಲಿ ಇದ್ದಾಗ್ಯೂ ತನಗೆ ರೂಪ ಇಲ್ಲದೆ ಹೋದರೂ ಅನೇಕ ರೂಪಗಳಲ್ಲಿ ಇವನು ಲಭ್ಯವಾಗಿದ್ದರೂ ಇಂತಹ ಈ ಆತ್ಮನನ್ನು ತಾನೇ ಎಂದು ಯಾವನು ಅನುಪಶ್ಯಂತಿ, ಯಾವನು ತಿಳಿದಿರುತ್ತಾನೋ ಅಂತಹ ಧೀರನು, ಅಂತಹ ವಿವೇಕಿಯು, ಅಂತಹ ಪಂಡಿತನು, ಅಂತಹ ಜ್ಞಾನಿಯು ಶಾಶ್ವತವಾದ ಸುಖವನ್ನು ಹೊಂದುವರು. ನ ಇತರೇಷಾಂ, ಇತರರು ಬೇರೆ ಯಾರೂ ಈ ಸುಖವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. 152. ಕಿಂಚ ಸಹಿ ಪರಮೇಶ್ವರಃ ಸರ್ವಗತಃ ಸ್ವತಂತ್ರಃ ಏಕಃ ನ ತತ್ಸಮಃ ಅಭ್ಯಧಿಕಃ ವಾ ಅನ್ಯಃ ಅಸ್ತಿ ವಶೀ ಸರ್ವಂ ಹಿ ಅಸ್ಯ ಜಗದ್ವಶೇ ವರ್ತತೆ ಕುತಃ ಸರ್ವಭೂತಾಂತರಾತ್ಮ. ಬನ್ನಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬನ್ನಿ. ಸ ಹಿ ಪರಮೇಶ್ವರ, ಆ ಸರ್ವಜ್ಞ ಸರ್ವಶಕ್ತ ಪರಮೇಶ್ವರ, ಸೃಷ್ಟಿಕರ್ತ ಪರಮೇಶ್ವರ. ಹೆಂಗೆ ದೃಷ್ಟಿಕೋನವನ್ನು ಶಾಸ್ತ್ರವೇ ಹೇಗೆ ಬದಲಿಸ್ತದೆ ಅನ್ನೋದನ್ನು ತಿಳಿಸಿಕೊಡುತ್ತೆ. ಈವರೆಗೂ ರೂಪರಹಿತ ಆತ್ಮ ಅಂತ ಮಾತಾಡ್ತಾ ಇದ್ದದ್ದು, ಅದೇ ರೂಪರಹಿತ ಕೇವಲ ಚೈತನ್ಯ ಆತ್ಮನೇ ಪರಮೇಶ್ವರ. ಸೃಷ್ಟಿಕರ್ತ ಪರಮೇಶ್ವರ, ಸರ್ವಜ್ಞ ಸರ್ವಶಕ್ತ ಪರಮೇಶ್ವರ. ಅಂದರೆ ನಾವು ವ್ಯವಹಾರದಲ್ಲಿ ದೇವರು, ಪರಮಾತ್ಮ, ಭಗವಂತ ಅಂತೇನು ಕರಿತೀವಿ, ಆ ದೇವರು, ಆ ಭಗವಂತ, ಆ ಪರಮಾತ್ಮ ಸರ್ವಗತಃ ಸ್ವತಂತ್ರ ಏಕಃ, ಅವನು ಯಾವ ಸೃಷ್ಟಿಕರ್ತ ಪರಮೇಶ್ವರ ಅಂತ ನಾವು ಕರಿತೀವಿ, ಯಾವ ಸರ್ವಜ್ಞ ಸರ್ವಶಕ್ತ ಪರಮಾತ್ಮ ಅಂತ ನಾವು ಕರಿತೀವಿ, ವೈಕುಂಠಸ್ಥ ಕೈಲಾಸಸ್ಥ ಪರಮಾತ್ಮ ಅಂತ ನಾವು ಕರಿತೀವಿ, ಆ ಪರಮಾತ್ಮನು ಏಕ ನ ತತ್ಸಮ ಅಧಿಕ ಅನ್ಯ ಅವನು ಎರಡನೇ ಅದಿಲ್ಲದೇ ಇದ್ದಂತಹ ಒಬ್ಬನೇ ಆಗಿದ್ದಾನೆ. ಅವನ ಸಮಯವೇ ಆಗಲಿ, ಅವನಿಗಿಂತ ಹೆಚ್ಚಿನದೇ ಆಗಲಿ, ಇನ್ನೊಂದು ಇಲ್ಲದೇ ಇದ್ದಂತಹ ಒಬ್ಬನಾಗಿದ್ದಾನೆ. ಇಬ್ಬರು, ಮೂವರು, ನೂರು ಅಲ್ಪಜ್ಞರಿರಲು ಸಾಧ್ಯ. ಸರ್ವಜ್ಞ ಅಂತ ಯಾವಾಗ ಹೇಳ್ತು, ಎಷ್ಟು ಸರ್ವಜ್ಞರು? ಹೊರತುಪಡಿಸಿ ಇನ್ನೊಬ್ಬನು ಸರ್ವಜ್ಞ ಇದ್ದಾನೆ ಅಂತ ಹೇಳಿದ್ದಾದರೆ ಅವನು ಅಲ್ಪಜ್ಞ, ಇವನು ಅಲ್ಪಜ್ಞ. ಪರಮೇಶ್ವರ ಏಕಃ ನ ತತ್ಸಮಃ ಅನ್ಯಃ ಅಧಿಕಃ ಅಸ್ತಿ. ಈ ಪರಮೇಶ್ವರನು ಜಗದ್ವಶೇ ವರ್ತತೆ, ಅಸ್ಯ ಜಗದ್ ವಶೇ ವರ್ತತೆ, ಇಡೀ ಜಗತ್ತನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಇದ್ದಾನೆ. ಅರ್ಥ ಆಯಿತೋ? ಯಾವ ಸಚ್ಚಿದಾನಂದ ಆತ್ಮ, ರೂಪರಹಿತ ಚೈತನ್ಯ ಕೇವಲ ಅನಂತ ಆನಂದ ಆತ್ಮ, ಅವನೇ, ಅವನನ್ನು ಹೊರತುಪಡಿಸಿ ಇನ್ನೊಬ್ಬರು ಬೇರೆ ಇಲ್ಲ ಅನ್ನುವಂತಹ ಅವನೇ ಈ ಜಗತ್ತನ್ನು ವಶದಲ್ಲಿ ಇಟ್ಟುಕೊಂಡು ವರ್ತತೆ ಇದ್ದಾನೆ. ಎಲ್ಲಿದ್ದಾನೆ? ಕುತಃ, ಎಲ್ಲಿದ್ದಾನವನು? ಸರ್ವಭೂತಾಂತರಾತ್ಮ, ಸಕಲ ಜೀವಭೂತ ರಾಶಿಗಳ ಒಳಗೆ, ಭೂತಾಂತರ ಎಲ್ಲ ಜೀವಭೂತ ರಾಶಿಗಳ ಒಳಗೆ ಅಲ್ಲಿದ್ಕೊಂಡು ಏನು ಮಾಡ್ತಾನೆ? ಯತ ಏಕಮೇವ ಸದೇಕರಸಂ ಆತ್ಮಾನಂ ವಿಶುದ್ಧ ವಿಜ್ಞಾನ ಘನರೂಪಂ ನಾಮರೂಪಾದಿ ಅಶುದ್ಧ ಉಪಾಧಿಭೇದವಶೇನ ಬಹುಧಾ ಅನೇಕ ಪ್ರಕಾರೇಣ ಯಃ ಕರೋತಿ ಸ್ವಾತ್ಮಸತ್ತಾ ಮಾತ್ರೇಣ ಅಚಿಂತ್ಯ ಶಕ್ತಿತ್ವಾತ್. ಅವನು ಸತ್ ಏಕರಸಂ ಆತ್ಮಾನಂ, ಎಲ್ಲ ಜೀವಭೂತ ರಾಶಿಗಳ ಬ್ರಾಕೆಟ್ನೊಳಗೆ ಅಂತಃಕರಣದಲ್ಲಿ ಆ ಪರಮೇಶ್ವರನು ಅಧ್ಯಾಹಾರ. ಯಾವ ಪರಮೇಶ್ವರ? ವಿಶುದ್ಧ ವಿಜ್ಞಾನ ಘನರೂಪಂ, ಅಖಂಡವಾದ ಚೈತನ್ಯವೇ ಆಗಿರುವಂತಹ ತುಂಡು ತುಂಡಾಗದೆ ಖಂಡವಾಗದೆ ಇರುವ ಚೈತನ್ಯದ ರಾಶಿ, ಘನರೂಪಂ ಚೈತನ್ಯದ ರಾಶಿಯೇ ಆಗಿರುವಂತಹ ಆ ಪರಮೇಶ್ವರನು ಇದು ಮುಂದಿನ ಭಾರಿ ಇಂಪಾರ್ಟೆಂಟ್. ನಾಮರೂಪಾದಿ ಅಶುದ್ಧ ಉಪಾಧಿ ಭೇದವಶೇನ, ಜನ್ಮ ಜನ್ಮಾಂತರಗಳಿಂದ ಹುಟ್ಟುಗಟ್ಟಿರುವಂತಹ ನಾಮ ರೂಪ ಆದಿ ಪದಾರ್ಥ ರಾಗ ದ್ವೇಷ ಇವೆಲ್ಲ ಅಶುದ್ಧ ಉಪಾಧಿ ಭೇದ ವಶೇನ, ಇವೆಲ್ಲವೂ ಉಪಾಧಿಗಳು, ಅಪವಿತ್ರವಾದ ಉಪಾಧಿಗಳು, ಅಶುದ್ಧವಾದ ಉಪಾಧಿಗಳು. ನಾಮ ಇವುಗಳನ್ನು ತನ್ನ ಬಂಡವಾಳ ಆಗಿ ಇಟ್ಟುಕೊಂಡು ಬಹುಧಾ ತಾನೇ ತಾನೇ ಏನು ಮಾಡ್ತಾನೆ? ಬಹುಧಾ ಅನೇಕವಾಗಿ ತೋರ್ಪಡ್ತಾನೆ. ಬಹುಧಾ ಅನೇಕ ಪ್ರಕಾರೇಣ ಕರೋತಿ, ಅಂತೂ ಒಪ್ಕೋತೀರ ಪರಮೇಶ್ವರ ಏನಾಗ್ಬಿಟ್ಟ, ಅವನು ಜೀವಾತ್ಮ. ಇಲ್ಲ ಇಲ್ಲ, ಸ್ವಾತ್ಮ ಸತ್ತಾ ಮಾತ್ರೇಣ, ಏನೂ ಕರ್ಮವನ್ನು ಮಾಡದೆ ಎಲ್ಲವನ್ನು ಮಾಡಿದ, ಏನೂ ಚಿಂತನೆ ಮಾಡದೆ ಎಲ್ಲವನ್ನು ಚಿಂತನೆ ಮಾಡಿದ, ಏನೂ ತಪಸ್ಸು ಮಾಡದೇ ಎಲ್ಲ ತಪಸ್ಸು ಮಾಡುವ, ತಾನು ಒಬ್ಬನೇ ಆಗಿದ್ದುಕೊಂಡು ಅನೇಕವಾದಂತೆ ಆದ, ಎಲ್ಲ ಹಾಕ್ಕೊಂಡ್ರೆ ಹೊಟ್ಟೆಗ. ಏಕೆಂದರೆ ಅಚಿಂತ್ಯ ಶಕ್ತಿತ್ವಾತ್, ಅವನ ಚಿಂತನೆಗೆ ಆತ್ಮಚಿಂತನೆಗೆ ಕೊನೆ ಎನ್ನುವುದೇ ಇಲ್ಲ. ಅಚಿಂತ್ಯ ಅಂತಹ ಮಹಾ ಅಸ್ತಿತ್ವ ಅವನದು. ಪರಮೇಶ್ವರ ಅಂತ ಶಬ್ದ ಪ್ರಯೋಗಿಸಿದ್ದರಿಂದಾಗಿ ಈಗ ನಾವು ಅವನ ಥರ್ಡ್ ಪರ್ಸನ್ ಆಗಿ ಮಾತಾಡ್ತೀವಿ. ಮತ್ತೆ ಸ್ಟ್ಯಾಂಡ್ ಪಾಯಿಂಟ್ ಬದಲಾಯಿತು. ಅವನು ಪರಮೇಶ್ವರ ಅಂತ ಶಬ್ದ ಹಾಕಿಬಿಟ್ರಲ್ಲ, ಥರ್ಡ್ ಪರ್ಸನ್ ಹೇಗಿದ್ದಾನಪ್ಪ ಪರಮೇಶ್ವರ? ಅಚಿಂತ್ಯ ಶಕ್ತಿಮಾ ಅನೇಕ ರೂಪವತ್, ಓ ಆಗಿಬಿಟ್ಟನಾ ಅಂತೆ. ಆ ಅಂತೆ ಆಗುವಾಗ ಅವನು ಹೆಂಗಂತೆ, ಅವನ ತನ್ನಷ್ಟಕ್ಕೆ ತಾನಂತೆ ಅನ್ನೋದು ಯಾವ ಬದಲಾವಣೆನೂ ಆಗಿಲ್ಲ. ತಂ ಆತ್ಮಸ್ಥಂ ಸ್ವಶರೀರ ಹೃದಯಾಕಾಶೇ ಬುದ್ಧೌ ಚೈತನ್ಯ ಆಕಾರೇಣ ಅಭಿವ್ಯಕ್ತಂ ಇತ್ಯೇತತ್ ನಹಿ ಶರೀರಸ್ಯ ಆಧಾರತ್ವಮಾತ್ಮನಃ. ತಂ ಆತ್ಮಸ್ಥಂ ಸ್ವಶರೀರ ಹೃದಯಾಕಾಶ, ಅವರವರ ಆತ್ಮವೇ ಆಗಿ ಇದ್ದಾನೆ. ತಮ್ಮ ಆತ್ಮಸ್ಥಂ ಅವರವರ ಆತ್ಮನಾಗಿ ಇದ್ದಾನೆ. ಅನೇಕ ರೂಪಗಳನ್ನು ಮಾಡಿದಂತೆ ಮಾಡಿ, ಅನೇಕ ರೂಪಗಳನ್ನು ತೋರಿಸಿದಂತೆ ತೋರಿಸಿ, ತಾನೆಲ್ಲಿದ್ದಾನೆ ಅಂತಂದರೆ ಅವರವರ ಆತ್ಮನಲ್ಲೇ ಇದ್ದಾನೆ. ಇದು ಬೇಸಿಕ್ ಟ್ರಿಕ್ ಇರೋದಿಲ್ಲ. ನಾವು ಶ್ರವಣ ಮಾಡುವಂತಹ ಶ್ರೋತೃಗಳು ಇದನ್ನು ಸ್ಪಷ್ಟವಾಗಿ ಗುರುತಿಸಬೇಕು. ಅವರವರ ಆತ್ಮನಲ್ಲೇ ಇದ್ದಾನೆ. ಇದರ ಅರ್ಥ ಏನು ಅಂದರೆ, ಬೇರೆ ಆಗಿ ನೋಡಬೇಡ. ಇಷ್ಟ ಇರೋದು ನೋಡ್ರಿ, ಹೌದು ಶಾಸ್ತ್ರ ಬೇರೆಯಾಗಿ ಭಾವಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾರಿಗೆ ಆಧ್ಯಾತ್ಮಿಕ ಸಂಸ್ಕಾರ ಇಲ್ಲ ಅವರಿಗೆ, ಯಾರಲ್ಲಿ ಇನ್ನೂ ಆತ್ಮಸ್ಥನಾಗಿ ನೋಡುವಂತಹ ಪ್ರಬುದ್ಧತೆ ಬಂದಿಲ್ಲ ಅವರಿಗೆ, ಬೇರೆಯಾಗಿ ಭಾವಿಸಿ ಬೇರೆಯಾಗಿ ನೋಡು, ತಪ್ಪೇನಿಲ್ಲ. ಆದರೆ ನಾವು ಅಧ್ಯಾತ್ಮ ಜಿಜ್ಞಾಸುಗಳು ಅಂತ ಏನಿದ್ದೇವೋ, ನಾವು ಅದು ಆತ್ಮಸ್ಥಂ ಅದು ನಾನೇ ಅಂತ ನಾವು ನೋಡಬೇಕು. ಆಯಿತು, ಆ ಪರಮೇಶ್ವರ ನಾನೇ ಅನ್ನುವುದು ನನಗೆ ಎಲ್ಲಿ ಸ್ಪಷ್ಟವಾಗ್ತದೆ? ಸ್ವಶರೀರ ಹೃದಯಾಕಾಶಿ ಕೇಳು ನಚಿಕೇತ, ಎಲ್ಲೆಲ್ಲಿಯೂ ಆತ್ಮನಿದ್ದಾನೆ, ಅದೇ ಆತ್ಮನ ನೀನು. ಆದರೆ ಇದು ಸ್ಪಷ್ಟ ಎಲ್ಲಿ ಆಗ್ತದೆ? ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ಇದು ಕೆಂಪು ಹೂವು, ಸಂದೇಹರಹಿತವಾಗಿ ಸಂಶಯರಹಿತವಾಗಿ ಈ ಹೂವು ಕೆಂಪೇ ಕೆಂಪದೇ ಹೂವು ಅನ್ನುವ ಸ್ಪಷ್ಟತೆ ನಮಗೆಲ್ಲ ಆಯಿತು. ರೆಟಿನಾ ಮೇಲಾಯ್ತಾ, ಲೆನ್ಸ್ ಮೇಲಾಯ್ತಾ, ಲೆನ್ಸ್ ಒಳಗಾಯ್ತಾ, ಎಲ್ಲ ಆಯಿತು. ಅಂತಃಕರಣದ ಕರೆಕ್ಟ್, ಅಂತಃಕರಣದ ಹೌದಾ? ನಾನು ಆತ್ಮನೇ ಅನ್ನುವುದು ಅಂತಃಕರಣದಲ್ಲೇ ಆಗ್ತದೆ. ವ್ಯತ್ಯಾಸ ತೋರಿಸ್ತೇನೆ ನಾನು ನಿಮಗೆ. ಈ ಹೂವಿನ ಜ್ಞಾನವು ಅಂತಃಕರಣದಲ್ಲೇ ಸ್ಪಷ್ಟ ಹೇಗಾಗ್ತದೋ, ಹಾಗೆಯೇ ನಾನು ಆತ್ಮನೇ ಅನ್ನುವ ಜ್ಞಾನವು ಅಂತಃಕರಣದಲ್ಲೇ ಸ್ಪಷ್ಟವಾಗ್ತದೆ. ಎಲ್ಲ ಒಂದಾಗ್ತಲ್ಲ ಸ್ವಾಮಿ. ಹಾಗಾದರೆ ಆತ್ಮ ಅಂದರೆ ಒಂದು ಹೂವಿದ್ದಂಗೆ? ಇಲ್ಲ. ಹೇಳ್ತೇನೆ ನಿಮಗೆ, ಹೂವಿನ ಜ್ಞಾನ ಅಂತಃಕರಣದ ಸ್ಪಷ್ಟವಾಗಬೇಕಾಗಿದ್ದಲ್ಲಿ ಅಂತಃಕರಣವು ಶುದ್ಧವಾಗಿರಬೇಕು, ಶಾಂತವಾಗಿರಬೇಕು ಅಂತ ನಿಯಮ ಇಲ್ಲ. ನೀ ಮಹಾ ಟೆರರಿಸ್ಟ್ ಆಗಿದ್ದರೂ ಕೂಡ ಇವು ಹೆಂಗೆ ಕಾಣಿಸ್ತದೆ ನಿನಗೆ? ನೀ ಸಾಧು ಆಗಿದ್ದರೂ ಕೂಡ ಇದು ಹೆಂಗೆ ಕಾಣಿಸ್ತದೆ? ಇಷ್ಟ ವ್ಯತ್ಯಾಸ ನೋಡ್ರಿ. ವಿಷಯ ಜ್ಞಾನ, ಸ್ವರೂಪದ ಜ್ಞಾನ, ಎಲ್ಲ ಜ್ಞಾನಗಳಿಗೂ ಸ್ಥಾನ ಯಾವುದು? ಅಂತಃಕರಣ. ಆದರೆ ವಿಷಯ ಜ್ಞಾನವಾಗಬೇಕಾದ್ರೆ ರಾಗದ್ವೇಷಗಳು ಇರಬಾರದು ಅಂತ ಏನು ನಿಯಮ ಇಲ್ಲ. ನೀ ದುಷ್ಟನಾಗಿರ್ಬೋದು, ನೀ ಕುಡುಕನಾಗಿರ್ಬೋದು, ನೀ ಚಟಸ್ಥನಾಗಿರ್ಬೋದು. ಚಟಸ್ಥ ಹೊಸ ಶಬ್ದ ಗೊತ್ತದ್ದು, ಹೊಸ ಹೊಸ ಶಬ್ದಗಳು ಆವಿರ್ಭಾವ ಆಗ್ತವೆ. ಹೆಂಗೆ ಇರ್ಬೋದು ನೀನು, ಆದರೂ ವಿಷಯ ಜ್ಞಾನ ಆಗ್ತದೆ. ಈ ದೇಶವನ್ನು ಆಳದಕ್ಕೆ ಮೇಲೆ ಮೇಲೆ ಹೋಗಿ ಕೂಡ್ತಿದ್ರಲ್ಲ ಹಿಂದಕ್ಕೆಲ್ಲ, ಈಗ ಹಂಗೆ ಮಾತಾಡ್ಬೇಕೀಗ? ಈಗ ಕುಳಿತಿರ್ತಾರಲ್ಲ ಅಂದ್ರೆ ಪಾಪ ನೀವು ಅದರೊಳಗೆ ಇವನನ್ನು ಸೇರಿಸ್ಬಿಡ್ತೀರಿ. ಹಿಂದಕ್ಕೆ ಕೂಡ್ತಿದ್ರಲ್ಲ, ದೇಶ ಆಳುತ್ತೇವೆ ದೇಶ ಆಳುತ್ತೇವೆ ಅಂತ ಮೇಲೆ ಮೇಲೆ ಹೋಗಿ ಕೂಡ್ತಿದ್ರಲ್ಲ, ಅವರೇನೋ ಶುದ್ಧಸ್ತ್ರ. ರಾವಣ, ರಾವಣ ಉದಾಹರಣೆ ತಗೊಳ್ರಿ. ದೇಶವನ್ನು ಆಳ್ತಾನೆ ಅಂತಂದರೆ ರಾವಣ, ಅವನು ರಾಮನಷ್ಟು ಶುದ್ಧಸ್ಥನ ಹಾಗಾದರೆ, ಆದರೂ ಆಳಿದ್ದ ಇಲ್ಲ. ರಾಮನ ಹೆಂಡತಿಯನ್ನು ಹೈಜಾಕ್ ಮಾಡಿ ಆಳಿದ್ನೋ ಇಲ್ಲ. ಪುಷ್ಪಕ ವಿಮಾನಕ್ಕೆ ಪೂರ್ವದಲ್ಲಿ ಅವನೊಂದು ವಿಮಾನ ಇತ್ತೋ ಇಲ್ಲ. ಇಷ್ಟೆಲ್ಲವನ್ನು ಅವನು ಹೊಂದಿದ್ದರೂ ಕೂಡ ಅವನು ಮಹಾತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವನು ಇಷ್ಟು ದೊಡ್ಡವನಾಗಲಿಕ್ಕೆ ಅವನ ಅಂತಃಕರಣ ಶುದ್ಧಗಿರಬೇಕಂತೇನು ನಿಯಮ ಇಲ್ಲ. ರಾಮ ಹೇಗೋ ಹಾಗೆ ಆತ್ಮ, ಆತ್ಮಜ್ಞಾನಕ್ಕೆ ಮಾತ್ರ ಶುದ್ಧ ಅಂತಃಕರಣ ಬೇಕು. ಐ ರಿಪೀಟ್, ರೆಡ್ ಪೆನ್ನಿಂದ ಬರೆದಿಟ್ಕೊಡ್ರಿ. ನಮ್ಮ ಹೃದಯದಲ್ಲಿಯ ರಾಗದ್ವೇಷ ವಿಷಗಳು, ನಮ್ಮ ಹೃದಯದಲ್ಲಿಯ ಸ್ಪರ್ಧಾತ್ಮಕವಾದ ಕಾಂಪಿಟೇಟಿವ್ ಮೈಂಡ್ ಅಂತ ನಾವು ಕರಿತೀವಿ, ಸ್ಪರ್ಧಾತ್ಮಕವಾದ ಮನಸ್ಸು, ರಾಗದ್ವೇಷಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ವೈರಿಗಳು, ಇವರು ಎಲ್ಲಿವರೆಗೂ ಇವರು ಶಾಂತರಾಗೋದಿಲ್ಲ. 10 ಉಪನಿಷತ್ತು ಕೇಳು ನೀನು, 10 ವರ್ಷ ಕೇಳು, ನಿನಗೆ ಆತ್ಮಜ್ಞಾನ ಆಗೋದು. ನೀನು ಅಂತಃಕರಣದಲ್ಲಿ ನಿನ್ನನ್ನು ಏನು ಎಂದು ಗುರುತಿಸಲು ಸಾಧ್ಯ ಅಂತಃಕರಣದಲ್ಲಿ ಮಾತ್ರ. ಅದು ಎಂಥ ಅಂತಃಕರಣ ಅಂತಂದರೆ ರಾಗದ್ವೇಷ ರಹಿತವಾದ ಅಂತಃಕರಣ. ಇಲ್ಲದೆ ಹೋದರೆ ಏನ್ರಿ, ಒಂದು ಸೆಕೆಂಡ್ ಒಳಗೆ ಆತ್ಮಜ್ಞಾನ ಆಗ್ತದೆ. ತತ್ ತ್ವಂ ಅಸಿ ಹೋಗ್ ಜ್ಞಾನ ಅಂತ ಹೋಗಿ. ಆದರೆ ಈ ರಾಗದ್ವೇಷರಹಿತವಾದ ಅಂತಃಕರಣದಲ್ಲ ಜನ್ಮ ಜನ್ಮಗಳೇ ಕಳಿಬೇಕು. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ನಮ್ಮ ಪ್ರಯತ್ನಗಳು ಎಲ್ಲವೂ ಅಂತಃಕರಣವನ್ನು ಶುದ್ಧ ಮಾಡಿಕೊಳ್ಳಲಿಕ್ಕೆ ಸಹಕಾರ ಮಾಡ್ತಾವೆ ವಿನಃ ನತು ವಸ್ತು ಉಪಲಬ್ಧಯೇ. ವಸ್ತುವನ್ನು ತಂದುಕೊಡೋದು, ಅದನ್ನು ಮಾಡ್ಕೋ ನಿನಗಿದು ಸ್ಪಷ್ಟ. ಇದನ್ನು ಪತಂಜಲಿ ಯೋಗಶಾಸ್ತ್ರದಲ್ಲಿ ಯಮ ನಿಯಮ ಇತ್ಯಾದಿಗಳನ್ನು ಹೇಳ್ತಾರೆ. ಕೊನೆಗೆ ಸಮ್ಯಕ್ ಜ್ಞಾನ, ಸಮ್ಯಕ್ ಸಮಾಧಿ. ಇವರು ವೇದಾಂತಿಗಳು ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ರಾಗದ್ವೇಷ ಹೋಗ್ಬೇಕು ನೋಡ್ರಿ, ಅದಕ್ಕೆ ಆಂಟಿಡೋಟ್ ಇರೋ ದಾರಿ ಒಂದೇ, ಕ್ಷಮ. ಎಷ್ಟು ಕ್ಷಮ ಇರಬೇಕು ಅಂದರೆ ಈ ಭೂಮಾತೆಗೆ ಎಷ್ಟು ಕ್ಷಮಾ ಗುಣ ಇದೆ ಅಷ್ಟು ಕ್ಷಮ ನಮಗಿರಬೇಕು. ಪಂಚಮಹಾಭೂತಗಳಲ್ಲಿ ಈ ಭೂಮಿಯನ್ನು ನಾವು ಎಷ್ಟು ದುರುಪಯೋಗ ಮಾಡಿಕೊಂಡೀವಿ ಅಷ್ಟು ಬೇರೆ ಮಹಾಭೂತಗಳನ್ನು ನಾವು ದುರುಪಯೋಗ ಮಾಡಿಕೊಂಡಿಲ್ಲ. ಅಷ್ಟೊಂದು ನಾವು ಭೂಮಾತೆಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದೇವೆ. ಹುಟ್ಟಿದ್ದು ಅವಳಿಂದನೇ, ಅವಳಿಂದಾಗೇ ಇದ್ದದ್ದು ಹಾನಿ ಮಾಡಿದ್ದು ಯಾರಿಗೆ, ಅವಳಿಗೇ ಹಾನಿ ಮಾಡಿ. ಆದರೂ ನಮ್ಮನ್ನು ಕ್ಷಮಿಸಿದ್ದಾಳೆ. ತುಗಮಗ ಊಟ ಮಾಡು ಹೇಳ್ತಾರೆ, ವ್ಯವಹಾರದಲ್ಲಿ ಹೇಳ್ತಾರೆ. ಮನೆಗೆ ಬಂದಾಗ ಸಂಬಳ ತಂದ್ರ ಅಂತ ಕೇಳಬಹುದು. ನನ್ನ ಬರ್ತ್ಡೇ ಆಯಿತು, ಚಾಕ್ಲೇಟ್ ತಂದೆಯಾ ಅಂತ ಕೇಳ್ಬೋದು. ಕೆಲಸ ಭಾಳ ತಿನ್ರಿ, ಯಾಕೋ ಮುಖ ಸಪ್ಪೆ ಆಗಿದೆ ಅಂತ ವಿಚಾರಣೆ ಮಾಡ್ಬೋದು. ಆದರೆ ತಾಯಿ ಮಾತ್ರ ಕೇಳ್ತಾಳಂತೆ, ಇದೇನು ಕೇಳೋದಕ್ಕೆ, ಮಧ್ಯಾಹ್ನ ಏನಾದರೂ ಸ್ವಲ್ಪ ಊಟ ಮಾಡಿದ್ಯಪ್ಪ ಅಂತ ಕೇಳ, ಇನ್ನೇನು ಕೇಳೋಂಗಿಲ್ಲ. ಅಂದರೆ ನಮ್ಮ ನಿಜವಾದ ಹಿತವನ್ನು ಬಯಸೋರು ಯಾರು? ಹಾಗೆ ಭೂಮಾತೆ ಇವಳನ್ನು ಇಷ್ಟು ದುರುಪಯೋಗ ಮಾಡಿಕೊಂಡ್ರೂ ಕೂಡ ಅವಳು ನಮ್ಮನ್ನು ಕ್ಷಮಿಸ್ತಾಳೆ. ಅಷ್ಟು ಕ್ಷಮಾ ಗುಣ ನಮ್ಮಲ್ಲಿ ಬಂದಾಗ ನಮ್ಮ ರಾಗದ್ವೇಷಗಳು ಏನಾಗಿರ್ತವೆ? ಸ್ವಾಮೀಜಿ ಅವರು ಹಿಂಗೆ ಮಾಡಿದರೆ ಅದು ನನ್ನ ವೀಕ್ನೆಸ್ ಅಂತ ತಿಳ್ಕೊತಾರೆ. ಈಗ ನಿನ್ನ ಯಾವ ಸ್ಟ್ರೆಂಗ್ತನ್ನು ನಿನಗೆ ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆಪ್ಪ? ನಿನ್ನ ವಾಕ್ ಶಕ್ತಿನ, ನಿನ್ನ ದೈಹಿಕ ಶಕ್ತಿನ, ನಿನ್ನ ಮಾನಸಿಕ ಶಕ್ತಿನ, ಇದನ್ನು ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆಯಾ? ಮಾಡ. ಅವ ಅದರ ಎರಡು ರಷ್ಟು ಮಾಡ್ಕೊಂಬರ್ತ. ಕ್ಷಮಾಗುಣ ಅಂತಹ ರಾಗದ್ವೇಷರಹಿತವಾದ ಅಂತಃಕರಣ, ಅದು ನಾನು ಸ್ವರೂಪದಿಂದ ಆತ್ಮನೇ ಅನ್ನುವುದನ್ನು ಗುರುತಿಸಲಿಕ್ಕೆ, ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಕಾರಣವಾಗ್ತದೆ. ಯಾಕಂದರೆ ರಾಗದ್ವೇಷವು ರಹಿತವಾದಾಗ ಕನೆಕ್ಷನ್ ಸ್ವಶರೀರ ಹೃದಯಾಕಾಶೇ, ಅವರವರ ಶರೀರದಲ್ಲಿ, ಅವರವರ ಅಂತಃಕರಣದಲ್ಲಿ, ಅವರವರ ವೃತ್ತಿಗಳ ಒಳಗೆ ಇರುವಂತಹ ಹೃದಯಾಕಾಶ. ಮೆಡಿಟೇಷನ್ ಕ್ಲಾಸ್ ಯಾರು ತಗೊಂಡಿರೋ, ಅವರಿಗೆ ನಾನು ಜ್ಞಾಪಿಸ್ತಾ ಇದ್ದೇನೆ, ಹೃದಯಾಕಾಶ ಅಂದ್ರೆ ಏನು? ವೃತ್ತಿ ವೃತ್ತಿಗಳ ಮಧ್ಯದಲ್ಲಿದ್ದಂತಹ ಸ್ಪೇಸ್. ಅದು ಹೃದಯಾಕಾಶ. ನೀವು ಅಂದುಕೊಂಡದ್ದೇನು ಅಂತಂದ್ರೆ ಒಂದು ಸ್ಪಿರಿಚುವಲ್ ಹೃದಯದ, ಆ ಸ್ಪಿರಿಚುವಲ್ ಹೃದಯದೊಳಗೆ ಒಂದು ಗುಹಾ ಅದ, ಆ ಗುಹಾದ ಒಳಗೆ ಒಂದು ಟೊಳ್ಳಿದೆ, ಟೊಳ್ಳು. ಆ ಟೊಳ್ಳಿನೊಳಗೆ ಹೆಂಗೆ ಹೊರಗೆ ಆಕಾಶದ ಹಂಗಲ್ಲ, ಟೊಳ್ಳಿನೊಳಗೆ ಒಂದು ಆಕಾಶ. ಆ ಆಕಾಶದೊಳಗೆ ನಮ್ಮ ಹೆಬ್ಬೆರಳಷ್ಟು ಆತ್ಮ ಅಲ್ಲಿ ಕೂತ್ಕೊಂಡ. ಅಂಗುಷ್ಟ ಮಾತ್ರೇನ ಪುರುಷ, ಇವ ಕುಂತ ಮೊದಲನೇದ್ದು ಈ ಸ್ಪಿರಿಚುವಲ್ ಹೃದಯ ಎಲ್ಲದ ಅನ್ನೋದೇ ಗೊತ್ತಿಲ್ಲ. ಅವನಿಗೆ ಗೊತ್ತಿರೋದು ಈ ಮಾಂಸಮಯವಾದ ಹೃದಯ, ಪಂಪಿಂಗ್ ಹೃದಯ. ಈ ಪಂಪಿಂಗ್ ಹೃದಯ ಅದು ಅಪ್ರತ್ಯಕ್ಷವಾಗಿ ಗೊತ್ತೇ ವಿನಃ ಪ್ರತ್ಯಕ್ಷವಾಗಿ ನಮಗೆ ಯಾರಿಗೂ ಗೊತ್ತಿಲ್ಲ. ಅನ್ಲೆಸ್ ವಿ ಬಿಕಮ್ ಹಾರ್ಟ್ ಪೇಷಂಟು, ಆಮೇಲೆ ಅಲ್ಲಿ ಹೋಗಿ ಟಿ ವಿ ಅದ್ರಿಗೆ ಇಡ್ತಾರೆ, ನೋಡಪ್ಪ ನಿನ್ನ ಹೃದಯ ಹಿಂಗೆ ಹೊಡ್ಕೊಳಿಕತ್ತದ ನೋಡಲ್ಲಿ. ಅದನ್ನಿಂದ ಹೃದಯ, ನಾವೇನು ಬೇರೆ ಕ್ಯಾಸೆಟ್ ಹಾಕಿಲ್ಲ, ಅದನ್ನಿಂದ ಹೃದಯ. ಅದು ಕೂಡ ಅಪ್ರತ್ಯಕ್ಷನೇ, ನಮ್ಮ ಬೆನ್ನ ನಾವು ಯಾರೂ ನೋಡಿಲ್ಲ, ನಮ್ಮ ಕಣ್ಣು ಯಾರು ನಾವು ನೋಡಿಲ್ಲ, ನಮ್ಮ ಅಂಗಾಂಗಗಳನ್ನು ನಾವು ಯಾರೂ ನೋಡಿಲ್ಲ, ನಮ್ಮ ಒಳಗಿರುವಂಥ ಲಿವರ್ ಕಿಡ್ನಿಗಳನ್ನು ನಾವು ಯಾರು ನೋಡಿಲ್ಲ. ಆದರೂ ಅವೆಲ್ಲ ಆಗೋ ಅನ್ನೋದು ಗ್ಯಾರಂಟಿ ಅದನೋ ಇಲ್ಲ. ಲಿವರ್ ಅದ ಅನ್ನೋ ಗ್ಯಾರಂಟಿ ಅದನೋ ಇಲ್ಲ, ಏನು ಗ್ಯಾರಂಟಿ ಪಾ ಹೇಳ. ದಟ್ಸ್ ಇಟ್. ಅಂದ್ರೆ ಇನ್ಫರೆನ್ಷಿಯಲ್ ನಾಲೆಡ್ಜ್, ಅನುಮಾನಜನಿತವಾದ ಜ್ಞಾನ ವಿನಃ ಇದು ಪ್ರತ್ಯಕ್ಷ ಜ್ಞಾನ ಅಲ್ಲ. ಇರಲಿ, ಆ ಹೃದಯಾಕಾಶ, ಯಾವ ಹೃದಯಾಕಾಶ, ಅಂತಃಕರಣದಲ್ಲಿ ಪ್ರವಹಿಸುತ್ತಿರುವಂತಹ ವೃತ್ತಿಗಳು ವೃತ್ತಿಗಳು ವೃತ್ತಿಗಳು, ಈ ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ಏನು ಸ್ಪೇಸ್ ಇದೆ. ದೃಕ್ ದೃಶ್ಯ ವಿವೇಕ ಉಪನ್ಯಾಸದಲ್ಲಿ ನಿನ್ನೆ ನೀರಿನ ಪ್ರವಾಹ ನದಿ ಎಂದು ನಾವು ಹೇಗೆ ಕರೆಯುತ್ತೇವೆಯೋ ಹಾಗೆ ವೃತ್ತಿಗಳ ಪ್ರವಾಹವನ್ನು ಏನಂತ ಕರೀತಾರೆ, ಮನಸ್ಸು. ಆದರೆ ಪ್ರವಹಿಸುತ್ತಿರುವಂತಹ ನದಿಗೆ ನದಿಯ ತಳ ಅಂತ ಒಂದಿರ್ತದೋ ಇಲ್ಲೋ, ಅದಕ್ಕೆ ರಿವರ್ ಬೆಡ್ ಅಂತ ಕರೀತಾರೆ. ನದಿಯು ಪ್ರವಹಿಸ್ತದೋ ಏನು ಬೆಡ್ಡ ಪ್ರವಹಿಸ್ತದೋ, ಬೆಡ್ ಹೆಂಗಿರ್ತದೆ. ಹಾ, ಹಾಗಾದ್ರೆ ಈ ಪ್ರವಾಹಕ್ಕೆ ಬೆಡ್ ಯಾವುದು, ಅರ್ಥ ಆಯ್ತಾ? ಈಗ ಅವೆಲ್ಲ ಅನುಮಾನದಿಂದ ಇನ್ಫ್ಲುಯೆನ್ಷಿಯಲ್ ಆಗಿ ನೀ ಹೇಗೆ ಖಚಿತವಾಗಿ ಇದೆ ಅಂತ ಹೇಳ್ತೀವಿ, ಹಾಗೆ ಇದನ್ನು ಕೂಡ ನೀ ಹೇಳಬೇಕಾಗ್ತದೆ. ಯಾಕೆ ನಿನಗೆ ಅಂತಃಕರಣ ಅದ ಅಂತ ನಾನು ಯಾವ ಮಷಿನ್ನಿಂದು ತೋರಿಸ್ಲಿಕ್ಕಾಗೋದು. ಅಟ್ಲೀಸ್ಟ್ ನನ್ನ ಹೃದಯ ಹೆಂಗೆ ಕೆಲಸ ಮಾಡ್ತದೆ ಒಂದು ಮಷಿನಿಂದ ನಾನು ತೋರಿಸ್ಬೋದು. ನನ್ನ ರಕ್ತ ಚಲನೆ ಹೇಗೆ ನಡೆದದೆ ಅದನ್ನು ಕೂಡ ಇನ್ನೊಂದು ಮಷಿನ್ದು ನಾನು ತೋರಿಸ್ಬೋದು, ಇ ಸಿ ಜಿ. ನನ್ನೊಳಗೆ ಅಂತಃಕರಣ ಅದನೋ ಇಲ್ಲೋ ಅಂತ ಜಿಗಣಿ ನಾಗೇಂದ್ರ, ಡಾಕ್ಟರ್ ನಾಗೇಂದ್ರ ಜಿಗಣಿ ಮಾತಾಡ್ತಾ ಕೂತಿದ್ವಿ, ಪೂಜ್ಯ ಸ್ವಾಮೀಜಿನೂ ಇದ್ರು. ಯಾರ ಮನಸ್ಸು ಶಾಂತದ, ಯಾರ ಮನಸ್ಸು ಅಶಾಂತದ, ನಮ್ಮ ಹತ್ರ ಒಂದು ಮಷಿನ್ ಅದ, ಆ ಮಷಿನ್ ತೋರಿಸ್ತದೆ. ಯಾವ ಮಷೀನು, ಯಾರ ಮನಸ್ಸು ಶಾಂತದ, ಯಾರ ಮನಸ್ಸು ಅಶಾಂತದ, ನಮ್ಮ ಹತ್ರ ಒಂದು ಮಷಿನ್ ಅದ ಸ್ವಾಮಿ, ಆ ಮಷಿನ್ನ ನಾವು ಅಟ್ಯಾಚ್ ಮಾಡಿಬಿಟ್ಟು ಎಲ್ಲ ತೋರಿಸ್ತದೆ, ತಗೊಂಡು ಬಂದು ಸಿದ್ದಪ್ಪಾನಂದ ಕೂತ್ಕೋ ಅಲ್ಲಿ, ಇವನಿಗೆ ಅಟ್ಯಾಚ್ ಮಾಡ ಜಿಗಣಿ ಒಳಗೆ ಇದ್ದಿ ನೀನು, ಮಹತ್ತಿ ಇದ್ಲಲ್ಲ ಅವಾಗ, ಎಲ್ಲ ಒಬ್ಬರಾದ್ಮೇಲೆ ಒಬ್ಬರಿಗೆ ಇವನು ಕೂಡ್ಸಲ್ಲ, ಅದು ಏನೋ ತೋರಿಸ್ತು. ನಿನ್ನ ಮಷೀನು ಶಾಂತ ಅಶಾಂತ ತೋರಿಸ್ತಷ್ಟೇ ವಿನಃ ಇದು ಶುದ್ಧದ ಅಂತ ತೋರಿಸ್ಲಿಲ್ಲ, ಇದು ಸಾತ್ವಿಕವಾಗಿದೆ ಅಂತ ತೋರಿಸ್ಲಿಲ್ಲ. ಅಂತಃಕರಣ ಎಷ್ಟು ಶುದ್ಧದ, ಎಷ್ಟು ಶಾಂತದ ಅನ್ನುವುದನ್ನು ಬಾಹ್ಯ ಯಾವ ಉಪಕರಣಗಳಿಂದಲೂ ಯಾವ ಮಾಧ್ಯಮಗಳಿಂದಲೂ ತೋರಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಮೆಡಿಟೇಷನ್ ಯಾವಾಗಲೂ ಪರ್ಸ್ನಲ್. ಯಾಕೆ ಅಂತಂದರೆ ಅದು ಯಾವತ್ತಿಗೂ ಪರ್ಸ್ನಲ್. ಧ್ಯಾನ ಇದು ಯಾವತ್ತಿಗೂ ಪರ್ಸ್ನಲ್, ವ್ಯಕ್ತಿಗತ. ಇದು ಬಂದ ಕೂಡೂ ತನಕ ಸಾಮೂಹಿಕ. ಕೂತ ಕಣ್ಣು ಮುಚ್ಚಿದೆ ಅಂದ್ಕೊಳ್ಳೆ ವ್ಯಕ್ತಿಗತ. ಆದರೆ ನಾವು ಧ್ಯಾನಕ್ಕೆ ಕೂಡ ಚಟ ಹೆಂಗಿರ್ತೀವಿ ಅಂದರೆ ಸಾಮೂಹಿಕದೊಳಗೆ ಅವ್ರು ಹೆಂಗೆ ಕೂತಾರೆ, ಇವ್ರು ಹೆಂಗೆ ಕೂತಾರೆ, ಅದು ವ್ಯಕ್ತಿಗತ ಆಗೋದೇ ಇಲ್ಲ. ಅದೇನಾಗಿರ್ತದೆ ಮತ್ತೆ ಸಾಮೂಹಿಕನೇ ಆಗಿರ್ತದೆ. ಆ ವ್ಯಕ್ತಿಗತವಾದಾಗ ಅವನಿಗೆ ಮಾತ್ರ ಗೊತ್ತು ವೃತ್ತಿ ಏನು, ಎಷ್ಟರ ಮಟ್ಟಿಗೆ ಬಂತು, ಎಷ್ಟರ ಮಟ್ಟಿಗೆ ಇತ್ತು, ಅದು ಹೋತು, ಮುಂದಿನದು ಬಂತು ಇತ್ತು ಹೋತು, ಆನೆ ಬಂತು ಇತ್ತು ಹೋಯ್ತು, ಹೂವು ಬಂತು ಇತ್ತು ಹೋಯ್ತು. ಯಾರಿಗೆ ಗೊತ್ತು? ಅವನಿಗೇನೇ ಗೊತ್ತು. ಅವನಿಗೇನೇ ಗೊತ್ತದು. ವಾಚನ ಕೇಳ್ತೀಯ? ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಆನೆ ಬಂತೋ ಇಲ್ಲ ಅದು ಹೇಳಿ ಹೇಳ್ತದೆ. ಅದು ಬಂತು ಇತ್ತು ಹೋಯ್ತು. ವೃತ್ತಿ ಏನು ಉಂಟಾಯಿತು ಅದೇ ವೃತ್ತಿ ಕಾಯಂ ಇರುವುದಿಲ್ಲ. ಫ್ರ್ಯಾಕ್ಷನ್ ಅಷ್ಟೇ ಕ್ಷಣಾರ್ಧದಲ್ಲಿ. ಇನ್ನೊಂದು ವೃತ್ತಿ ಬರಲಿಲ್ಲ ಅಂತ ಇಟ್ಕೋ. ವೃತ್ತಿ ಬಂತು, ಕ್ಷಣಾರ್ಧದಲ್ಲಿ ಶಾಂತವಾಗಿ ಹೋಯಿತು. ಇನ್ನೊಂದು ವೃತ್ತಿ ಬರಲಿಲ್ಲ ಅಂತ ಇಟ್ಕೋ. ನದಿ ಒಣಗಿ ಹೋಯ್ತು ಅಂತ ಇಟ್ಕೋ. ಬೆಡ್ ಇವ್ಯಾಪರೇಟ್ ಆಗಿಬಿಡ್ತದ? ಇರ್ತದೆ ಇಲ್ಲ. ಹಾಗೆ ವೃತ್ತಿ ಬರಲಿಲ್ಲ ಅಂದರೆ ಏನಿದೆ? ಹಾಂ, ಶುದ್ಧ ಅಂತಕ್ಕ. ಅದು ಹೃದಯಾಕಾಶ. ಇದಲ್ಲ ಅದನ್ನು ಪುಂಡರೀಕಾಶ ಅಂತಲೂ ಕರೀತಾರೆ. ಸ್ವಶರೀರ ಹೃದಯಾಕಾಶೆ ಬುದ್ಧೌ ಅಂತಃಕರಣೌ ಚೈತನ್ಯ ಆಕಾರೇಣ ಅಭಿವ್ಯಕ್ತಂ. ಅಲ್ಲಿ ಅಖಂಡ ಮಂಡಲಾಕಾರವಾಗಿ ಚೈತನ್ಯವೇ ತಾನಾಗಿ ಇರ್ತದೆ. ಎಲ್ಲದೆ ಇವ ಆತ್ಮಸ್ಥನಾಗಿದ್ದಾನಲ್ವೋ, ಎಲ್ಲಿದ್ದಾನೆ ಇವನು? ಆ ಹೃದಯಾಕಾಶದೊಳಗೆ ಹೇಗಿದ್ದಾನೆ? ಘನೀಭೂತ ಪೂರ ತಾನೇ ಚೈತನ್ಯ ಆಕಾರೇಣ ಅಭಿವ್ಯಕ್ತಂ ಇತಿ ತತ್. ನಹಿ ಶರೀರಸ್ಯ ಆಧಾರತ್ವಂ ಆತ್ಮನಃ ಆಕಾಶವತ್ ಅಮೂರ್ತತ್ವಾತ್ ಆದರ್ಶಸ್ಥಂ ಮುಖಂ ಇತಿ ಯದ್ವತ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.